ಒಳ್ಳೆಯದನ್ನು ನಾವು ಬೆಳೆದು ಕೊಡ್ತಾ ಇದ್ದೀವಿ, ವಿಷಮುಕ್ತವಾದ ಆಹಾರವನ್ನು ನಾವು ಬೆಳೀತಾ ಇದ್ದೀವಿ, ಒದಗಿಸ್ತಾ ಇದ್ದೀವಿ ಅಂತ. ಆರ್ಥಿಕವಾಗಿ ಹೇಗೆ ಇದು ಲಾಭದಾಯಕ ಅಂತ ಅನಿಸುತ್ತಾ ನಿಮಗೆ? ಕೃಷಿ ಒಂದು ಕಾಯಕವಾಗಿ ನೋಡ್ಬೇಕು ಸರ್, ಕೆಲಸ ಆಗಿ ನೋಡಬಾರ್ದು. ಇದು ನಮ್ಮ ಕರ್ತವ್ಯ. ಸಕಲ ಜೀವಾತ್ಮನಿಗೆ ಲೇಷನೇ ಬಯಸುವ ಕೂಡಲ ಸಂಘನ ಶರಣರೇ ಕುಲದರು ಅಂತಾರೆ ಬಸವಣ್ಣ. ಹಾಗೆ ಕೃಷಿ ಇದೆ ಅಲ್ಲ ಸರ್, ಆ ಕೃಷಿ ಕಾಯಕವಾಗಬೇಕು. ಪ್ರತಿ ಜೀವಿಗಳು ನಮ್ಮೊಂದಿಗೆ ಬದುಕಬೇಕು, ಪರಿಸರ ಪೂರಕವಾಗಿರಬೇಕು. ವಿಷಮುಕ್ತ ಗಾಳಿ, ವಿಷಮುಕ್ತ ನೀರು, ವಿಷಮುಕ್ತ ಆಹಾರವನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ರೈತನ ಕರ್ತವ್ಯ. ಹಾಗಾಗಿ ಅದರ ಲಾಭ ನಷ್ಟ ಅನ್ನೋದು ಎರಡನೇ ವಿಷಯ ಆಗುತ್ತೆ ನಿಮಗೆ. ಈ ಲಾಭನೂ ಆಗುತ್ತೆ ಸರ್. ಅಂದರೆ ಈಗ ಒಂದು ಕ್ವಿಂಟಾಲ್ ಅಕ್ಕಿ ಕನಿಷ್ಠ 4,000 to 5,000 ರೂಪಾಯಿಗೆ ಹೋಗುತ್ತೆ. ನೀವು ಬರೋ 10 ಕ್ವಿಂಟಾಲ್ ಬರ್ತಾನೆ, 10 ಕ್ವಿಂಟಾಲ್ ಅಕ್ಕಿನೇ ಬೆಳೀರಿ ಎಕರೆನಲ್ಲಿ, 50,000 ಆಯಿತು. ಒಂದು 20,000 ಖರ್ಚು ಆಗಿರ್ಬಿಡಿ, 30 ಉಳಿಯಲ್ವಾ, ಬೇಡ 20 ಉಳಿಬಿಡಿ, ನಷ್ಟ ಏನಾಗಲ್ವಲ್ಲ ಸರ್. ಅಂದ್ರೆ ಭತ್ತದ ಕೃಷಿ ಲಾಭದಾಯಕ ಅಂತ ನಿಮ್ಗೆ ಅನಿಸಿದೆ. ಹಾಗಾಗಿ ನಿರಂತರವಾಗಿ ನೀವು ಬೆಳಿಬಹುದು ಸರ್. ಗ್ರಾಹಕರು ಹುಡುಕಬೇಕು, ಮಾರುಕಟ್ಟೆಗೆ ಏನ್ ಬೇಕು, ಗ್ರಾಹಕರಿಗೆ ಏನ್ ಬೇಕು ಅದು ಬೆಳ್ಕೊಡ್ಬೇಕು. ನಮ್ಮ ಕೃಷಿಗೆ ನಾವು ಬೆಳೆದು ಇಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಗ್ರಾಹಕರ ಅಗತ್ಯ ತಿಳ್ಕೊಂಡು ನೀವು ಬೆಳೀತಾ ಹೋಗ್ತೀರಿ. ಹೌದು. ಅಂದ್ರೆ ಈ 10 ತಳಿಗಳು ನೀವೇನ್ ಬೆಳೀತಾ ಇದ್ದೀರಿ, ಇದೆಲ್ಲದಕ್ಕೂ ಒಂದು ಮಾರುಕಟ್ಟೆ ಇದೆ. ಇದೆ ಸರ್, ಇದೆ ಅಲ್ವಾ. ಇದೆ. ಇನ್ನು ಈ ಒಂದು ತಳಿಗಳ ಹಿನ್ನೆಲೆ ಗಮನಿಸಿದ್ರೆ ಕೆಲವೆಲ್ಲ ಹೊರ ಪ್ರದೇಶಗಳಿಂದ ಬಂದಂಥವು, ಆ ಒಂದು ಪರಿಸರಕ್ಕೆ ಸೂಕ್ತವಾಗಿರುವಂಥದ್ದು, ಇಲ್ಲಿ ಪ್ರಯೋಗ ಮಾಡಿ ಯಶಸ್ವಿಯಾಗಿದೆ. ಆದರೆ ಮೂಲ ತಳಿಯ ಗುಣಗಳು, ವಿಶೇಷಗಳು ಎಲ್ಲವೂ ಇವುಗಳಲ್ಲಿ ಇರುತ್ತಾ? ಇದಕ್ಕೇನಾದರೂ ಪರೀಕ್ಷೆ ಮಾಡಿಸೋದು ಆ ಥರದ್ದು ಏನಾದ್ರು ಮಾಡಿಸ್ತೀರಾ, ಹೇಗೆ ನೀವು? ಇಲ್ಲ, ನಾನು ಏನು ಪರೀಕ್ಷೆ ಮಾಡ್ಸೋಕ್ಕೆ ಹೋಗಿಲ್ಲ ಸರ್ ಇದುವರೆಗೆ. ಒಳ್ಳೊಳ್ಳೆ ತೆನೆಗಳನ್ನು ಹಾರಿಸ್ಕೊತೀವಿ ಅಲ್ಲಿ, ನಾವು ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ. ಒಂದೇ ಎತ್ತರದ ಒಂದೇ ಥರದ ತೆನೆಗಳನ್ನು ಆರಿಸಿ ಅದನ್ನು ಬಿತ್ತನೆಗೆ ಇಟ್ಕೋತೀವಿ. ನಾವು 5-6 ವರ್ಷ ಈ ರೀತಿ ಮಾಡಿದಾಗ ಅದು ಒಳ್ಳೆ ತಳಿ ಶುದ್ಧತೆ ಕಾಪಾಡಿದಾಗತ್ತೆ. ನಾವು ಸುಮ್ಕೂದ್ಬಿಟ್ಟು ಬಡಿದ್ಬಿಟ್ಟು ಮಾಡ್ಕೊಂಡ್ರೆ ಒಂದೇ ಮಟ್ಟದ ಬೆಳೆ ಬರಲ್ಲ. ಒಂದು ತುಂಡಾಗುತ್ತೆ, ಒಂದು ಉದ್ರ ಆಗುತ್ತೆ, ಒಂದು ಮಧ್ಯಮ ಇರುತ್ತೆ. ಪ್ರತಿ ವರ್ಷ ಆ ತಳಿಯ ಒಳ್ಳೊಳ್ಳೆ ತೆನೆಗಳನ್ನು ಹಾರಿಸಿ, ತಾಯಿ ತೆನೆಗಳು ಅಂತ ಇರ್ತವೆ, ಅದನ್ನು ಬಿತ್ತನೆಗೆ ಉಪಯೋಗಿಸಿದಾಗ ಅದು ತನ್ನ ಶುದ್ಧತೆಯನ್ನು ಕಾಪಾಡ್ಕೊಳ್ಳುತ್ತೆ. ಎಷ್ಟು ವರ್ಷ ಹಳೆಯ ಬಿತ್ತನೆ ಬೀಜಗಳು ನಿಮ್ಮ ಹತ್ರ ಲಭ್ಯ ಇದೆ ಈಗ? ಈಗ ಒಂದು 12 ಥರದ ಬೀಜಗಳು ಲಭ್ಯ ಇವೆ ಸರ್. ಎಷ್ಟು ವರ್ಷ ಹಳೆಯದು ಅವೆಲ್ಲ? ಹಳೆಯದು 10 ವರ್ಷ 8 ವರ್ಷ. 10 ವರ್ಷದ ನಂತರನೂ ಮೊಳಕೆ ನೋಡಿಲ್ಲ, ಈ ಸಾರಿ ಪರೀಕ್ಷೆ ಮಾಡಿ ನೋಡ್ಬೇಕು ಸರ್. ಅಲ್ಲ, ನಿಮ್ಮ ಅನುಭವದಲ್ಲಿ ಎಷ್ಟು ವರ್ಷದ ಹಳೆಯ ಬೀಜ? ಈ ಭತ್ತ 2 ವರ್ಷ 3 ವರ್ಷ 4 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಈ ಒಂದು ಪತ್ರಿಕೆಯಲ್ಲಿ ಓದ್ದೆ ನಾನು, ಈಜಿಪ್ಟಿನ ಪಿರಾಮಿಡ್ನಲ್ಲಿ 850 ವರ್ಷದ ಹಿಂದೆ ಇದ್ದಂಥ ಏನು ನಮ್ಮ ಸಿರಿಧಾನ್ಯ ಇದೆ ಅವು ಮೊಳಕೆ ಬರ್ತಾ ಇವೆ ಅಂತ ದೂರದರ್ಶನದಲ್ಲಿ ಒಂದ್ಸಾರಿ ಕೇಳಿದೆ. ಆಗ ಈ ಸಾರಿ ನಾನು ಅದನ್ನು ಒಂದು ಲೋಟಕ್ಕಿಟ್ಟು ಒಂದು 10 ಬೀಜ ಹಾಕಿ ಎಷ್ಟು ಮೊಳಕೆ ಬರ್ತವೆ ಹೇಗೆ ನೋಡಿ ಅದನ್ನು ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದೀನಿ ಸರ್. ನಿಮ್ಮ ಹತ್ರ ಲಭ್ಯ ಇದೆ? ಲಭ್ಯ ಇದೆ ಸರ್, ಲಭ್ಯ ಇದೆ. ಕರಿ ಬಾಸುಮತಿ, ಬಿಳಿ ಬಾಸುಮತಿ ಇವೆಲ್ಲ ಇವೆ ಸರ್. ಇದು ಷಷ್ಟಿಕ ಶಾಲಿ, ನವರ, ಬರರತ್ನ ಚೂಡಿ ಇವೆಲ್ಲ ಇವೆ ಸರ್ ನಮ್ಮ ಹತ್ರ. ಇನ್ನೂ ಒಂದು 100+ ತಳಿಗಳಿವೆ. ಅಂದರೆ ಕೆಲಸ ಜಾಸ್ತಿ ಜಾಸ್ತಿ ಇದೆಲ್ಲ ನೀವು ಒಳ್ಳೆಯ ಗುಣಮಟ್ಟದ ತೆನೆಗಳನ್ನು ಗಮನಿಸಿ ಸಂರಕ್ಷಣೆ. ಈ ಸಂರಕ್ಷಣೆ ಹೆಂಗೆ ಮಾಡ್ತೀರಿ ನೀವು? ಬೀಜ ಸಂರಕ್ಷಣೆ ಹೆಂಗೆ ಮಾಡಬೇಕು? ಬೀಜ ಸಂರಕ್ಷಣೆಯನ್ನು ಆ ತೆನೆಗಳನ್ನು ಹಾರಿಸ್ಕೊಂಡು ಅದನ್ನು ಸ್ವಲ್ಪ ಒಣಗಿಸ್ಬೇಕು. ತೇವಾಂಶ ಇರೋಕ್ಕಿಲ್ಲ ಬೀಜದಲ್ಲಿ. ಸ್ವಲ್ಪ 9 ಗಂಟೆ ಒಳಗಡೆ ಬಿಸಿಲಿರುತ್ತೆ ನೋಡಿ, 10-9 ಗಂಟೆ ಅದರಲ್ಲಿ ಒಣಗಿಸಿ ಸ್ವಲ್ಪ ನೆರಳಲ್ಲೂ 1-2 ದಿನ ಒಣಗಿಸಿ ಅದನ್ನು ನಾವು ಕೈಲಿ ಇಟ್ಕೊಂಡಾಗ ಬೀಜ ಈಗ ಅಂದರೆ ಜೆಲ್ ಅನ್ನಬೇಕು, ಅದನ್ನು ಗೋಣಿ ಚೀಲದಲ್ಲಿ ಹಾಕಿ ದಳದು ಇಡ್ತೀವಿ ಸರ್. ಚೆನ್ನಾಗಿ ಗಾಳಿ ಆಡೋವಂಥ ಕೊಠಡಿನಲ್ಲಿ ಇಡೋದು ಅಷ್ಟೇ ಸಂರಕ್ಷಣೆ. ಅಷ್ಟೇ ಸರ್, ನಾವು ಮಾಡ್ತಾ ಇರೋ ಸಂರಕ್ಷಣೆ ಅಷ್ಟು. ಅವುಗಳು ಈ ಕೀಟಕ್ಕೆ ಯಾವುದೇ ಕೀಟಗಳು ಬಂದಿಲ್ಲ, ತುತ್ತಾಗದೇ ಇರೋದಿಲ್ಲ. ಇಲ್ಲ ಇಲ್ಲ, ನಮ್ಮ ಹಿಂದಲವರು ಕೀಟ ಬಂದರೆ ಕೀಟ ಬರುತ್ತೆ ಅಂದ್ಬಿಟ್ಟು ಆ ಗೋಣಿ ಚೀಲ ಸುತ್ತ ಈ ದೇಶೀಯ ಹಸುವಿನ ತೊಪ್ಪ ಗಾಂಜಲೇನ ಇದು ಮಾಡ್ಕೊಂಡು ಆ ಇದಕ್ಕೆ ಸಾವಿರ ಬಿಡ್ತಿದ್ರು ಸರ್ ಮೂಟೆಗಳ ಮೇಲೆ. ನೀವು ಅದೆಲ್ಲ ಏನು ಮಾಡಿಲ್ಲ? ಏನು ಮಾಡಿಲ್ಲ, ಮಾಡಿಲ್ಲ. ಅಂದರೆ ಮರದ ಹಲಗೆಯ ಮೇಲೆ ಮೂಟೆಗಳನ್ನು ಒಂದು ಮಂಚಿಗೆ ಮಾಡಿಸ್ಕೊಂಡಿರ್ತೀವಿ ಮರದ ಹಲಗೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿರ್ತೀವಿ. ಅದಕ್ಕೆ ಬೇರೆ ಒಂದು ಕೊಠಡಿ ಇದೆಯಾ? ಇದೆ ಸರ್, ಇದೆ ಸರ್. ಅಲ್ಲೆಲ್ಲ ಈ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಸರ್. ಇನ್ನು ಇವುಗಳ ಬೆಳೆ ಅವಧಿ ಬೇರೆ ಬೇರೆ ಆಗೋದರಿಂದ ಈಗ ಯಾರೋ ಒಬ್ಬರು ನಿಮ್ಮ ಹತ್ರ ಬಂದು ಈ ತಳಿಯ ಒಂದು ಭತ್ತವನ್ನು ಬೆಳಿಬೇಕು ಅಂತ ಇದ್ದೀನಿ ಅಂದಾಗ ಏನೆಲ್ಲ ಮಾಹಿತಿಯನ್ನು ನೀವು ಅವ್ರಿಗೆ ಕೊಡ್ತೀರಿ ಅವ್ರಿಗೆ? ಅವರು ನಮಗೆ ನಿಮಗೆ ನೀರಿನ ಲಭ್ಯತೆ ಹೇಗಿದೆ, ಹೇಗೆ ವ್ಯವಸ್ಥೆ ಮಾಡ್ತೀರಿ ಅಂತ ಅವ್ರಿಗೆ 120 ದಿವಸದ ಭತ್ತ ಮಾತ್ರ ಕೊಡೋದು. ರತ್ನಚೂಡಿ, ರಾಜಮುಡಿ, ಗಂಧಸಾಲೆ, ಜೀರಿಗೆ ಸಣ್ಣ ಇವು ಲಾಂಗ್ ಡ್ಯೂರೇಷನ್ 150-160 ಅಂತ ಕಳಿಸ್ತೆ. ಅವು ಈ ಜುಲೈಯಿಂದ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಬರ್ತವೆ. ನೀವು ಡಿಸೆಂಬರ್ ಹಾಕಿದ ಮೇಲೆ ಆ ತಳಿಗಳು ಹಾಕಿದ್ರೆ ಅವು ತೆನೆ ಬರಲ್ಲ, ಹಾಗೆ ಇರ್ತವೆ. 120 ದಿವಸದ ಒಳಗಡೆ ಇರತಕ್ಕಂಥ ತಳಿ ನೀವು ಯಾವಾಗ ಬೇಕಾದರೂ ಉಪಯೋಗಿಸ್ಬೋದು. ಈ ಮಾಹಿತಿಯನ್ನು ನೀವು ನೀಡ್ತೀರಿ? ಹೌದು ಸರ್. ಅವ್ರಿಗೆ ಫೋನ್ ಮುಖಾಂತರ ಏನಾದ್ರು ತೊಂದರೆ ಇದ್ರೆ ಏನು ಔಷಧಿ ಹೊಡಿಬೇಕು, ಹೇಗೆ ಮಾಡಬೇಕು, ಇದನ್ನು ಕೂಡ ಸಾಯಂಕಾಲ 7-8 ಮಾತಾಡ್ತೀವಿ ಸರ್. ಸಮಯ ಕೊಟ್ಟಿರ್ತೇವೆ ಅವ್ರಿಗೆ ಈ ಸಮಯದಲ್ಲಿ ನೀವು ಸಂಪರ್ಕಿಸಿ ಅಂತ. ಇನ್ನು ಮುಖ್ಯವಾಗಿ ಮಾರಾಟದ ವ್ಯವಸ್ಥೆ ನೀವು ಆಗಲೇ ಹೇಳಿದ್ರಿ, ಗ್ರಾಹಕರನ್ನ ನಾವು ಹುಡುಕೊಂಡಿರ್ಬೇಕು, ಅವರ ಗಮನದಲ್ಲಿ ಇಟ್ಕೊಂಡು ಬೆಳಿಬೇಕು ಸರ್. ಅವ್ರಿಗೆ ಏನು ಬೇಕು ಅದನ್ನು. ಈಗ ನೀವು ಹೇಗೆ ಹುಡುಕೊಂಡಿದ್ದೀರಾ ಹೇಳಿ ಅದನ್ನು. ಈಗ ನನಗೆ ಕೆಲವು ಸ್ನೇಹಿತರು ಪರಿಚಯ ಇದ್ದಾರೆ, ಅವ್ರು ಫೋನ್ ಮಾಡ್ತಾರೆ ನಮಗೆ ಅಕ್ಕಿ ಬೇಕು ಅಂತ. ಅವ್ರು ಫೋನ್ ಮಾಡಿದಾಗ ಅವ್ರಿಗೆ ಅಕ್ಕಿ ಬಿಡಿಸ್ಕೊಡ್ತೀವಿ. ಹಾಗೆ ನಮ್ಮದು ರೈತರ ಮಾರುಕಟ್ಟೆ ಅಂತ ಇಲ್ಲಿ ನಂಜುಂಡಸ್ವಾಮಿ ಅವರು ನಮ್ಮದು ಗುರುತು ಬಿಡುಗಡೆ ಮಾಡಿದರು ನೀರಾ ಚಳುವಳಿ ಇದರಲ್ಲಿ. ಆ ಇದರಲ್ಲಿ ಇಲ್ಲಿ ಮೈಸೂರಲ್ಲಿ ಒಂದು ಅಂಗಡಿ ಇದೆ, ಆ ಅಂಗಡಿಯವರು ನಮ್ಮ ಹತ್ರ ಎಲ್ಲವನ್ನ ತಕೋತಾ ಇದ್ದಾರೆ. ಈಗ ಅವರೇನು ಅಂಗಡಿಯವರು ನಿಮಗೆ ಧಾರಣೆ ನೀಡ್ತಾರೆ ಅದು ನಿಮಗೆ ಲಾಭದಾಯಕ ಅಂತ ಅನ್ಸುತ್ತೆ? ಲಾಭದಾಯಕ ಅಂತ ಅನ್ಸುತ್ತೆ ಸರ್. ಅವರು ಹೆಚ್ಚಿಗೆ ಲಾಭ ಇಟ್ಕೊಳ್ಳಲ್ಲ ಸರ್, ನಮ್ಮಲ್ಲಿ ತಕ್ಕೊಂಡು ಗ್ರಾಹಕರನ್ನು ಮುನಿಸಲು ಇಟ್ಕೊಂಡು ಮಾರಿ ಅದರಲ್ಲಿ ಏನಾದ್ರು ಲಾಭ ಬಂದರೆ ಆ ಬೆಳೆದಿರ್ತಕ್ಕಂಥ ರೈತನು ಕೊಡ್ತಾರೆ. ಅವ್ರ ಸಾಗಣೆ ವೆಚ್ಚ, ಅವ್ರ ಬಾಡಿಗೆ, ಅವ್ರ ಕೂಲಿ ಇವಿಷ್ಟಕೊಂಡು ಹೆಚ್ಚಿಗೆ ಲಾಭ ಇದ್ರೆ ರೈತರು ಕೊಡ್ತಾರೆ ಹುಡುಕಿಯವರು. ಹಾಗಾಗಿ ನಿಮಗೆ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ ಸರ್. ಭತ್ತದ ಕೃಷಿ ಇಲ್ಲ, ಅವರು ನಾಟಿ ಅಂತೇವು ಇಂತೇವಕ್ಕೂ ಮುಂಗಡವಾಗೂ ಹಣ ಕೊಡ್ತಾರೆ ಬೇಕು ಅಂದರೆ. ಅವ್ರು ಭತ್ತ ತಕ್ಕೊಂಡೋಗಿ ಇಟ್ಕೋತಾರೆ. ಅಂದರೆ ನಿಮಗೆ ಆ ಭತ್ತ ಬೆಳೆಯೋಕ್ಕಿಂತ ಮುಂಚೆನೇ ಒಂದು ನಿರೀಕ್ಷೆ ಇರುತ್ತೆ, ಇಷ್ಟು ಮಾರುಕಟ್ಟೆ ಇದೆ, ನಾನು ಬೆಳೆದಂಥ ಬೆಳೆ ಈ ಥರ ಮಾರಾಟ ಆಗುತ್ತೆ. ಹೌದು ಸರ್, ಹೌದು ಸರ್. ನಿಮ್ಗೆ ಯಾವ್ದು ಬೇಕೋ ಊಟಕ್ಕೆ ಅಷ್ಟು ಮಾತ್ರ ನೀವು ಇಟ್ಕೊಳ್ತೀರಾ, ಉಳಿದಿದ್ದನ್ನೆಲ್ಲ ಅವರು ಕೊಡ್ತೀವಿ. ಮಾರಾಟ ದೃಷ್ಟಿಯಿಂದನೇ ನೀವು ಬೆಳಿತೀವಿ. ಹೌದು ಸರ್, ಹೌದು ಸರ್. ಯಾವುದಕ್ಕೆ ಬೇಡಿಕೆ ಇದೆ ಅದನ್ನು ಹೆಚ್ಚಿಗೆ ಬೆಳೆ, ಒಂದು ವರ್ಷ ಮುಂಚೆನೆ ನಿಮ್ಗೆ ಹೇಳ್ತಾರೆ. ಹೌದು ಸರ್, ಬೆಳೆ ಕೊಡಬೇಕು. ಅಂದರೆ ಇಲ್ಲಿ ಗುಣಮಟ್ಟ ಕಾಪಾಡ್ತಾ ಹೋಗಬೇಕಾಗುತ್ತೆ. ಹೌದು, ಈಗ ಮಣ್ಣಿಗೆ ಆ ಶಕ್ತಿಯನ್ನು ನಿರಂತರವಾಗಿ ನೀವು ತುಂಬಬೇಕಾಗುತ್ತೆ. ತುಂಬಬೇಕಾಗುತ್ತೆ ಸರ್. ಇಲ್ಲಿ ಏನೆಲ್ಲ ಖರ್ಚು ಬರುತ್ತೆ ನಿಮಗೆ ಹಾಗಾದರೆ? ನಮಗೆ ಒಂದು ಎಕರೆ ಬೆಳಿಬೇಕಾದ್ರೆ ಸರ್ 20,000 ರೂಪಾಯಿ ಖರ್ಚಾಗುತ್ತೆ ಸರ್. ಅತ್ಯಾಚಕ್ಕೆಲ್ಲ ಖರ್ಚಾಗುತ್ತೆ. ಈ ಹಸಿರೆಲೆ ಗೊಬ್ಬರಗಳನ್ನು ಬೀಜಗಳು ಕೊಂಡ್ಕೋತೀವಿಲ್ಲ ಸರ್. ಹೌದು, ಇದೇ ಒಂದು 5,000-6,000 ರೂಪಾಯಿ ಆಗುತ್ತೆ. ಅದರ ಕಾಳಲ್ಲಿ ನಿಮಗೇನು ಆದಾಯ ಬರಲ್ಲ? ಕಾಳು ಬಂದರೆ ಬರ್ಬೋದು, ಬರ್ದಿದ್ರೆ ಇರ್ಬೋದು. ನಾವು 1-2 ವರ್ಷ ಹೂ ಬಿಡೋ ಹಂತದಲ್ಲೇ ಅದನ್ನು ಭೂಮಿಗೆ ಮಲ್ಚ್ ಮಾಡಬೇಕು. ನೀವು ಕಾಯಲ್ಲ, ಕಾಯಕ್ಕಾಗಲ್ಲ. ಕಾಳು ಕಾಯಕ್ಕೆ ಹೋದರೆ ಅದು ಗೊಬ್ಬರವಾಗಿ ಪರಿವರ್ತನೆ ಆಗಲ್ಲ, ಅಷ್ಟು ಪೋಷಕಾಂಶಗಳು ಸಿಗಲ್ಲ. ಒಂದು 2-3 ವರ್ಷ ಆಗ ಮಾಡಿದ್ರೆ ಅದು ಶೂನ್ಯ ಕೃಷಿಗೆ ಬಂದ್ಬಿಡುತ್ತೆ. ಏನು ಬದಲಾವಣೆ ಆಗಿದೆ ಈಗ ಇದಿಷ್ಟು ನಿಮ್ಮ ಮಣ್ಣಿನ ಮೇಲೆ ಕಾಣೋ ಅಂತ ವಿದ್ಯಮಾನಗಳಾಯ್ತು. ಹೌದು ಸರ್. ಮಣ್ಣಿನಲ್ಲಿ ಗುಣಮಟ್ಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಮಣ್ಣು ನಾವು ಮುಟ್ಟಿದಾಗ ಪುಡಿ ಪುಡಿ ಆಗ್ಬೇಕು ಸರ್. ನೀವು ಶುರು ಮಾಡಿದ್ದಕ್ಕೂ ಈಗೂ ಇಷ್ಟು ವರ್ಷ ಆಗ ಗಟ್ಟಿ ಇತ್ತು ಸರ್. ಈಗ ಇನ್ನೂ ನಾವು ಪೂರ್ತಿ ಶೂನ್ಯ ಕೃಷಿ ತಲುಪಕ್ಕಾಗಿಲ್ಲ. ಕಾರಣ ಏನು ಅಂದರೆ ಟ್ರ್ಯಾಕ್ಟರ್ ಓಡಿಸ್ತೀವಿ. ಅದು ನಿಲ್ಬೇಕು ಅಂತ ಅದು ನಿಲ್ಬೇಕು. ಚಿಕ್ಕದು ಟಿಲ್ಲರ್ಗಳ ಅಥವಾ ಅದಕ್ಕಿಂತಲೂ ಆ ಎರೆಹುಳುಗಳಿಗೆ ಏಟಾಗದೇ ಇದ್ದ ಮಟ್ಟಿಗೆ ಆ ಭೂಮಿಯ ಮಣ್ಣಿನ ಕಣಗಳು ಸೂಕ್ಷ್ಮ ರಂಧ್ರಗಳಿರ್ತವಲ್ಲ ಅವಕ್ಕೆ ಹಾನಿ ಆಗದೇ ರೀತಿ ವ್ಯವಸಾಯ ಆಗಬೇಕು. ಹಿಂದೆ ಎತ್ತಲ್ಲಿ ಏರಲ್ಲಿ ವ್ಯವಸಾಯ ಮಾಡಿದಾಗ ಆಗಾಗ್ತಾ ಇತ್ತು, ಈಗ ಆಗಾಗ್ತಾ ಇಲ್ಲ. ಅದು ಒಂದು ನೋವಿದೆ ನಮಗೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಹುಡುಕ್ತಾ ಇದ್ದೀವಿ. ಜೊತೆಗೆ ಕೆಲವು ತರಕಾರಿ ಬೆಳೆಗಳನ್ನು ನೀವು ಬೆಳಿತೀರಿ, ಅದರ ಬಗ್ಗೆ ನಿಮ್ಮ ಅನುಭವನ ಹಂಚಿಕೊಳ್ಳಿ. ಈ ಕಾಳುಗಳು ಉದ್ದು ಹಸಿರು ಅಲಸಂದೆ ಆಗ್ತಿವಲ್ಲ, ಆವಾಗ ಅಲ್ಲಿ ಕುಂಬಳ, ಹೀರೆ, ಬೆಂಡೆ, ಗೋರಿ, ಸೋರೆ ಇಂಥವನ್ನೆಲ್ಲನೂ ನೆಡ್ತೀವಿ. ಒಳ್ಳೆ ಮಳೆ ಬಿದ್ದು ಚೆನ್ನಾಗಿ ಬಂದರೆ ಚೆನ್ನಾಗಿ ಬರ್ತವೆ, ಇಲ್ಲ ಅಂದರೆ ನಮಗೆ ಬೇಕಾದಷ್ಟು ಹಾಕ್ತವೆ. ಜಾಸ್ತಿ ಆದಾಗ ಮಾರ್ತೀವಿ, ನಮಗೆ ಬೇಕಾದಷ್ಟು ಆದಾಗ ಉಪಯೋಗಿಸ್ಕೋತೀವಿ. ಅಲ್ಲಿ 1-2-3 ನಮ್ಮ ಬೀಜಕ್ಕೋಸ್ಕರ ಬಿಟ್ಕೋತೀವಿ ಸರ್. ನಿಮಗೆ ಹೆಚ್ಚು ಆದಾಯ ಬರೋದು ಯಾವ ಬೆಳೆಯಿಂದ? ಹಾಗಾದ್ರೆ ಭತ್ತದಿಂದನಾ? ಭತ್ತ, ಕಾಳು ಚೆನ್ನಾಗಾದ್ರೆ ಕಾಳು. ಈಗ ಉದ್ದು 6,000-6.5 ಇದೆ ಕ್ವಿಂಟಾಲ್ಗೆ, 1 ಎಕರೆಗೆ ಕನಿಷ್ಠ 5-10 ಕ್ವಿಂಟಾಲ್ ಉದ್ದಾಗುತ್ತೆ. ನಮಗೆ ಈ ಸರಿ ಮಳೆ ಜಾಸ್ತಿ ಆಗಿ ಉದ್ದಿನ ಗಿಡ ಎಲ್ಲ ಹೋಗ್ಬಿಡ್ತು, ಅವು ಕಡಿಮೆ ನೀರಲ್ಲಿ ಬರವು, ಕೊಳತು ಬಿಡ್ತು ಉದ್ದು ಹಸಿರು ಅಲಸಂದೆ. ಹಾಗಾಗಿ ಈ ಕಾಳು ಮತ್ತೆ ಈ ಭತ್ತ ಇದಿಷ್ಟೇ ಸಾಕು ಅಂತ ನಿಮಗೆ ಇಲ್ಲ, ಈ ಮುಂದಕ್ಕೆ ನಾವು ತೋಟ ಮಾಡಬೇಕು ಅಂತ ಹೊರಟಿದ್ದೀವಿ. ಹೌದು, ತೋಟದ ಬಗ್ಗೆನೂ ನೀವು ಮಾತಾಡಿದ್ರಿ, ಹೇಳಿ ಆ ತೋಟ ಮಾಡಿದ್ರು ಹಿಂದೆನೂ ಏನು ಕಲ್ಪನೆ ಇತ್ತು? ಈಗ ತೋಟ ಇದೆ ಅಲ್ಲ ಸರ್, ತೆಂಗು, ಎಲ್ಲ ಜಾತಿ ಹಣ್ಣಿನ ಗಿಡ, ಅಡಿಕೆ, ಈ ರೀತಿ ಬೆಳೆತಾ ಹೋದಾಗ ಒಂದಲ್ಲ ಒಂದು ಫಸಲು ಕೈ ಹಿಡಿತದೆ. ಈಗ ನಿಮ್ಮ ತೋಟದಲ್ಲಿ ಏನೆಲ್ಲ? ಈಗ ನನ್ನ ತೋಟದಲ್ಲಿ 2 ಎಕರೆಯಲ್ಲಿ ಮಾವಿದೆ, 12 ಜಾತಿ ಮಾವಿದೆ. ಅದು ವರ್ಷಕ್ಕೊಂದ್ಸಾರಿ ಬರೋದು. ನಾವು ಮಾವನ್ನ ನಂಬ್ಕೊಳಕಾಗಲ್ಲ, ಆನ್ಕಲ್ ಮಳೆ ಬಿದ್ದುಬಿಟ್ರೆ ಕಾಯೆಲ್ಲ ಹೋಗಿ ಹುಳು ಆಗೋಗಿ ಹೋಗ್ಬಿಡುತ್ತೆ. ಈಗ ಅದರೊಳಗಡೆಗೆ ಒಂದಷ್ಟು ತೆಂಗು ಹಾಕ್ಬೇಕು ಅಂತ ಇದ್ದೀವಿ. 1-2 ಎಕರೆಯಲ್ಲಿ ಅರಣ್ಯ ಕೃಷಿ ಇದೆ, ಅಂದರೆ ತನ್ನಷ್ಟಕ್ಕೆ ತಾನೇ ಬೆಳೆದಿರೋ ಗಿಡ ಮರಗಳು, ಸವಸ, ಅಗಸೆ, ಬನ್ನಿ, ಬಾಗೆ, ಮುತ್ತಗ, ಹೆಬ್ಬೇವು, ಬೇವು, ಮಡ್ಡಿ, ಮೂಕುರ್ಚಿ, ಈ ಥರ ವಿವಿಧ ಮರಗಿಡಗಳಿವೆ. ಅಂದರೆ ನಿಮ್ಮ ಭೂಮಿನಲ್ಲಿ ಏನೆಲ್ಲ ಬೆಳೀತಾ ಇದೆ ಅದರ ಎಲ್ಲ ಪರಿಚಯ ನಿಮ್ಗೆ ಆಗಿರಬೇಕು. ಇದೆ ಸರ್, ಇದೆ ಸರ್. ಈಗ ರೇಚಣ್ಣ ಅವರೇ, ನಿಮ್ಗೇನೋ ಒಂದು ತೃಪ್ತಿ ಇದೆ, ಒಂದು ಆದರ್ಶ ಇದೆ ಈ ಥರ ಮಾಡಬೇಕು ಅಂತ, ಮುಂದಿನ ಪೀಳಿಗೆಗೂ ಸಹ ಕೃಷಿ ಉಳಿಬೇಕಾದ್ರೆ ನಿಮ್ಮನೇಲೇನೋ ಕುಟುಂಬ ಕೃಷಿ ಮಾದರಿಯಲ್ಲಿ ನೀವು ಮಾಡ್ತಾ ಇದ್ದೀರಿ, 2 ಮಕ್ಕಳು ಸಹಕಾರ ನೀಡ್ತಾ ಇದ್ದಾರೆ, ಒಂದು ಕುಟುಂಬದಲ್ಲಿ ಕೃಷಿ ಉಳಿಬೇಕು ಅಂದರೆ ಯಾವ ಥರ ಪ್ರಯತ್ನಗಳಾಗಬೇಕು? ನಾವು ತರುಣರಿಗೆ ಇದರಲ್ಲಿ ಲಾಭ ಇದೆ ನೋಡಿ ಅಂತ ಲಾಭಾಂಶ ತೋರಿಸ್ಬೇಕು. ಈಗ ನೀವು ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇದ್ದೀವಿ ಸರ್. 15 ಜನ ತರುಣರು, ಅದೊಂದು ಸಂಘ ಕಟ್ಟಿದ್ದೀವಿ, ದೇಶಿ ಭತ್ತ ಹಾಗೂ ಕಾಳು ಬೆಳೆಗಾರರ ಸಂಘ ಅಂತ. ಅವರಿಗೆ ಬರೀ ಭತ್ತ ಕಾಳು ಇದ್ರ ಕಲ್ಪನೆ ಇರೋಕ್ಕಿಲ್ಲ, ಜೊತೆಗೆ ಹಸು, ಕುರಿ, ಹಾಡು, ಕೋಳಿ, ಈ ಥರ ಇವುಗಳನ್ನು ಸಾಕಿ ಅದರಲ್ಲೂ ಕೂಡ ಬದುಕಬೇಕು. ಈಗ ನಾವು ದೇಶೀಯ ಹಾಲನ್ನ ಒಂದು ಸಂಘ ಕಟ್ಟಬೇಕು ಅಂತ ಹೊರಟಿದ್ದೀವಿ. ಬರೀ ಹಾಲು ಮಾರೋದಲ್ಲ, ಅದರ ಕರುವಿನಿಂದ ದುಡ್ಡಾಗಬೇಕು, ಅದರ ಉಪ ಉತ್ಪನ್ನಗಳಿಂದ ಏನೇನು ತಯಾರಾಗುತ್ತೆ, ಅದರ ಸಗಣಿಯಿಂದ, ಅದರ ಗಂಜಲದಿಂದ ಏನೇನು ಔಷಧಿ ತಯಾರಾಗುತ್ತೆ, ಅದನ್ನು ಒಂದಿಬ್ಬರು ತರಬೇತಿ ಕಳಿಸ್ಬೇಕು ಅಂತ ಯೋಜನೆ ಹಾಕೊಂಡಿದ್ದೀವಿ. ಕನೇರಿ ಮಠ ಅಂತ ಬರುತ್ತೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ, ಅಲ್ಲಿ ಅವರು ಎಲ್ಲವನ್ನ ತಯಾರು ಮಾಡ್ತಾರಂತೆ, ವಿಭೂತಿ, ಸ್ನಾನದ ಸಾಬೂನು, ಔಷಧಿಗಳು ಇವನ್ನೆಲ್ಲ. ಅದಕ್ಕೆ ಉಪ ಉತ್ಪನ್ನಗಳನ್ನು ನಾವು ಸಂಘದ ಮುಖಾಂತರ ತಯಾರು ಮಾಡಿದಾಗ ನಮ್ಮ ಬದುಕನ್ನು ಕಟ್ಕೋಬೇಕು. ಒಬ್ಬ ಕೃಷಿಯ ರೈತನ ಮಗನು ಕೂಡ ಕೃಷಿನಲ್ಲಿ ಹೇಗೆ ಬದುಕ್ಬೋದು, ಅವನು ಹೇಗೆ ಸುಖ ಪಡ್ಬೋದು ಅನ್ನೋ ವ್ಯವಸ್ಥೆಗೆ ಹೊರಟಿದ್ದೀವಿ ಸರ್. ಆ ಥರದ್ದೊಂದು ಮಾದರಿಯನ್ನು ನೀವು ಸಿದ್ಧ ಮಾಡ್ತಾ ಇದ್ದೀವಿ ಸರ್. ರೇಚಣ್ಣ ಅವರೇ, ಈಗ ತರಕಾರಿ ನೀವು ಬೆಳೆಯೋದು ಕಡಿಮೆ, ಆದರೂ ಸಹ ತರಕಾರಿಯನ್ನ ಕುರಿತಾಗಿ ಒಂದು ಗೀತೆಯ ರಚನೆ ಮಾಡಿದ್ದೀರಿ. ಹೌದು ಸರ್. ಅದನ್ನ ಈಗ ನಿಮ್ಮ ಧ್ವನಿನಲ್ಲೇ ಹಾಡಿ. ಸರಿ ಸರ್. 3 ಜಗಕ್ಕೆ ಶಿವ ಕೊಟ್ಟತ್ತ 3 ಕಣ್ಣಿನ ತೆಂಗಿನಕಾಯಿ, ಸುತ್ತೇಳು ರಾಜ್ಯವ ಎತ್ತಿ ತನಾಳುವ ಹಿತ್ತಲೊಳಗಿನ ಪರಂಗಿಕಾಯಿ, ಸುಳ್ಳು ಮಾತನಿ ಬೊಗಳಲ್ಲೇ ಬೇಡ ಒಳ್ಳೆಯ ಬದ್ಧವಾದ ಬದನೆಕಾಯಿ, ಅಣ್ಣ ತಮ್ಮಿಂದರು ಇರುವರು ಕೇಳಿ ಅವಳಿ ಜವಳಿಯ ಗೋರಿಯ ಕಾಯಿ, ಎಲ್ಲ ಕಡೆತ ಅಬ್ಬಿ ಬೆಳೆವ ಬೋಳು ಬೋಳಾದ ಕೃಷ್ಣನೆಂಬೋ ಕುಂಬಳಕಾಯಿ, ಪಾಳು ಚಪ್ಪರದಿ ತಬ್ಬಿ ಬೆಳೆವ ಫಲ ಕೊಡುವಂತಹ ಪಡುವಲ ಕಾಯಿ, ಸೊಯನ್ನೆ ಬೆಳೆದು ಕೂಗುವ ಸುಯೋರಗಾತ್ಮದ ಸೋರೆಕಾಯಿ, ತಪ್ಪು ಮಾಡಬೇಡ ತಬ್ಬಿಂಬಾಗಿ ಬೆಳೆವ ಚಪ್ಪರದ ಮೇಲಬ್ಬುವ ಚಪ್ಪರದವರೇಕಾಯಿ, ಓರೆ ಕೋರೆ ತಿದ್ದಿ ಎಲ್ಲೆಡೆ ಹಬ್ಬಿ ಬರೆಮೈ ಮೇಲಿರುವ ಹೀರೇಕಾಯಿ, ಉರಿಸಾಗಿ ಬೆಳೆದು ಎಲಸಲಿ ತಿನ್ನುವ ಪೊಲಿಸೋ ರುಚಿಯ ಹಲಸಿನಕಾಯಿ. ಅಂದರೆ ತರಕಾರಿ ಗಿಡಗಳನ್ನು ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಕಲ್ಪನೆ ಅದೇ ಬಂತು, ಅದಕ್ಕೆಲ್ಲ ಈ ಅಕ್ಷರ ರೂಪ ಕೊಡ್ತಾ ಹೋಗಿ. ಹೌದು ಸರ್, ಹೌದು ಸರ್. ಹೇಗೆ ಈ ಸಾಹಿತ್ಯ ಕೃಷಿ ಭತ್ತದ ಕೃಷಿ ಜೊತೆ ನಿಮಗೆ ಸೇರಿಕೊಳ್ತು? ನಮ್ಮ ತಂದೆ ಒಬ್ಬ ತತ್ವಜ್ಞಾನಿ, ಅವರು ಆತ್ಮಸಾಕ್ಷಾರದ ಬಗ್ಗೆ ಜಂಗಮರಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ನಾನು ಕೂಡ ವಚನಶಾಸ್ತ್ರವನ್ನು ಅಧ್ಯಯನ ಮಾಡಿದವನು. ಆಗ ನಾವು ಏಕೆ ಬರೀಬಾರ್ದು ಅಂತ ಬರಿತಾ ಬರಿತಾ ಇದ್ದೆ. ಒಂದೊಂದ್ಸಾರಿ ಬಸವಾದಿ ಶರಣರು ಎಷ್ಟು ಬರೆದಾರಲ್ಲ, ಅವ್ರದ್ದೇ ಚೆನ್ನಾಗಿದೆಯಲ್ಲ, ನಂದೇನು ಅಂತ ಹರಿದು ಹರಿದು ಇಡ್ತಾ ಇದ್ದೆ. ಮೂಗೂರಲ್ಲಿ ಒಂದು ಸತಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜನೆ ಮಾಡಿದರು. ಅಲ್ಲಿ ಸಣ್ಣ ಮಕ್ಕಳೆಲ್ಲ 2 ಪಂಕ್ತಿ 3 ಪಂಕ್ತಿ ಬರೆದು ಓದ್ಬಿಟ್ಟು ಒಂದು ಪತ್ರ ಇಸ್ಕೊತಾ ಇದ್ರು, ಫಲಕ ಇಸ್ಕೊತಾ ಇದ್ರು. ನನಗೆ ಇಷ್ಟೆಲ್ಲ ಇದೆಯಲ್ಲ, ಹರಿದಾಕೋದಕ್ಕಿಂತ ಬರೆದದನ್ನು ಹಾಗೆ ಇಟ್ಟರೆ ಹೇಗೆ ಅಂದ್ಬಿಟ್ಟು ಅಲ್ಲಿಂದ ಈಚೆಗೆ ಬರೆದು ಬರೆದು ಇಡಕ್ಕೆ ಬಂದೆ ಸರ್. ಅಂದರೆ ಕೃಷಿ ಕೆಲಸ ಮಾಡುವಾಗಲೇ ನಿಮಗೆ ಇದೆಲ್ಲ ಕಲ್ಪನೆ ಏನಲ್ಲಿ ಬರ್ತಾ ಇರುತ್ತೆ? ಹೌದು ಸರ್, ಹೌದು. ಆಮೇಲೆ ಅದನ್ನು ಹೋಗಿ ನೀವು ಬರೀ ನನಗೆ ಬರೆಯುವಾಗ ಆ ಲೇಖನಿ ಪತ್ರ ಎರಡೂ ಇರಬೇಕು. ಆ ಗಳಿಗೆನಲ್ಲಿ ಬರೆದ್ರೆ ಪುನಃ ಬರೆಯೋಕ್ಕಾಗಲ್ಲ. ಈ ಕೃಷಿ ಕೆಲಸ ಮಾಡ್ತಿರ್ತೀರಿ, ಅವಾಗೇನೋ ಒಂದು ಸಾಲು ಹೊಳೆಯುತ್ತೆ, ಅವಾಗ ಆ ಸಾಲು ಹೊಡೆದಾಗ ಆಗ ಕೃಷಿ ಬಿಟ್ಬಿಟ್ಟು ಬರೆಯೋಕ್ಕಾಗಲ್ಲ ಸರ್, ಕಾಯಕದಲ್ಲಿ ತಲ್ಲಿನಾಗಬೇಕಲ್ಲ. ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ನಿಮ್ಮ ಕೃಷಿ ಭೂಮಿಯೆಲ್ಲ ಇರ್ತೀರಿ ರೇಚಣ್ಣ ಅವರು? ಕೃಷಿ ಭೂಮಿನಲ್ಲಿ ಒಂದು 5-6 ಗಂಟೆ ಇರ್ತೀವಿ ಸರ್. ಒಂದೊಂದ್ಸಾರಿ 10-12 ಗಂಟೆ ಟೈಮು ಇರ್ತೀವಿ. ಏನೆಲ್ಲ ಕೆಲಸಗಳನ್ನು ನೀವು ಕೈಯಾರೆ ಮಾಡ್ತೀರಿ? ನಾವು ನೀರು ಕಟ್ಟೋದು, ಬಳಸಾಡೋದು ಇವಿಷ್ಟು ಮಾಡ್ಬೋದು. ಹೆಚ್ಚಿಗೆ ಕೆಲಸ ಈಗ ಮಾಡೋಕ್ಕಾಗ್ತಾ ಇಲ್ಲ ಸರ್, ಅದ್ರ ಮಾರ್ಗದರ್ಶನ ನೀಡ್ಬೋದು. ಇನ್ನು ಏನೆಲ್ಲ ಕನಸುಗಳಿದೆ ಮತ್ತೆ ಇನ್ನು ಏನೆಲ್ಲ ಸಾಧನೆ ಮಾಡಬೇಕು ಅಂತ ಆಸೆ ಇದೆ? ಊರಲ್ಲಿ ಒಂದು ಗೋಶಾಲೆ, ಒಂದು ಬೀಜ ಬ್ಯಾಂಕು, ಹಾಗೂ ಒಂದು ವಸ್ತು ಸಂಗ್ರಹಾಲಯ. ದೇಶೀಯ ನಮ್ಮ ಹಳೆ ಬಂಡಿ, ಗಾಡಿ, ನೇಗಿಲು, ಕುಂಟೆ, ನೊಣ, ಹಳೆ ವಸ್ತುಗಳಿದ್ವಲ್ಲ ನಮ್ಮ ಆಯುಧಗಳು, ಹಳೆ ನಾಣ್ಯ, ಹಳೆ ನೋಟು, ಹಳೆ ಪಾತ್ರೆ ಪಗಡೆಗಳು, ಇವನ್ನೆಲ್ಲ ಸಂಗ್ರಹ ಮಾಡಕ್ಕೆ ಹೊರಟಿದ್ದೀವಿ ಸರ್. ಒಂದು ವಸ್ತು ಸಂಗ್ರಹ ಆಲಯ ಮಾಡಬೇಕು ಅನ್ನೋ ಹಂಬಲನೂ ಕೂಡ ಇದೆ. ಆ ಪ್ರಯತ್ನದಲ್ಲಿ ಇದ್ದೀವಿ. ರೇಚಣ್ಣ ಅವರೇ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ, ನಮ್ಮ ರೈತ ಬಂಧುವರು, ನಾವು ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅವ್ರ ಜೊತೆ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ನನ್ನ ದೂರವಾಣಿ ಸಂಖ್ಯೆ 8-1-05-6-3-1-9 ಇನ್ನು ಈ ತಳಿ ಸಂರಕ್ಷಣೆ ನಾವು ಮಾಡದೆ ಹೋದರೆ ಏನಾಗಬಹುದು ಅಂತ ನಿಮ್ಮ ನಿರೀಕ್ಷೆ? ಪ್ರತಿ ಹಳ್ಳಿನಲ್ಲೂ ಹಿಂದೆ 200-300 ಜಾತಿ ಬೀಜಗಳಿದ್ದು, ಏಕದಳ, ದ್ವಿದಳ, ಎಣ್ಣೆಕಾಳುಗಳು, ತರಕಾರಿ, ಔಷಧಿಗಳು ಇವೆಲ್ಲ. ಇವತ್ತು ಯಾವ ಹಳ್ಳಿನಲ್ಲೂ ಒಂದು ತಳಿನೂ ಕೂಡ ಉಳಿದಿಲ್ಲ, ಎಲ್ಲ ಕಂಪನಿಯ ಗುಲಾಮರಾಗಿ ಹೋಗಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನವರು ನಮಗೇನು ಸಂರಕ್ಷಿಸಿಟ್ಟಿದ್ರು ಅದನ್ನೆಲ್ಲ ಸಂರಕ್ಷಿಸಿ ಇಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ಒಂದು ನಿಧಿ ಇಟ್ಟ ಹಾಗೆ ನಿಧಿನೇ ಇದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ, ನೀವು ಇಡೀ ವರ್ಷದಲ್ಲಿ ನಿರಂತರವಾಗಿ ಬೆಳೆಯುವಂತಹ ಭತ್ತದ ಬೇರೆ ಬೇರೆ ತಳಿಗಳಿವೆ ಅಂತ ಇವೆ ಸರ್, ತಿಂಗಳ ಲೆಕ್ಕದಲ್ಲಿ ಹೇಳ್ತಾ ಹೋಗ್ಬೋದಾ ಯಾವ್ಯಾವ್ದನ್ನು ಬೆಳೀತಾ ಇದ್ದೀರಿ ನೀವು ಅಂತ? ಜನವರಿಯಲ್ಲಿ ಶುರು ಮಾಡಿದ್ರೆ ಯಾವ್ದು ಬೆಳಿಬೋದು, ಯಾವ್ಯಾವ ಹಂಗಾಮಿಗೆ ಯಾವ್ಯಾವ್ದು ಬೆಳಿಬೋದು ಅಂತ? ಇಲ್ಲಿ ಸರ್ ಜೂನಿಂದ ಡಿಸೆಂಬರ್ವರೆಗೆ ಒಂದು ವ್ಯವಸ್ಥೆ. ಡಿಸೆಂಬರಿಂದ ಜನವರಿ ಶುರುವಾದರೆ ಜನವರಿಯಲ್ಲಿ ಸ್ವಲ್ಪ ಚಳಿ ಇರುತ್ತೆ, ಮೊಳಕೆ ಬರಲ್ಲ. ಫೆಬ್ರವರಿನಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ, ಫೆಬ್ರವರಿಯಿಂದ ಜೂನ್ವರೆಗೆ. ಇಲ್ಲ ಹೇಳಿ, ಯಾವ್ದಾದ್ರು ತಳಿ ಹೆಸರು ಹೇಳಿ ನೀವು ಮಾಡ್ತೀರಾ ಅಂತ. ಈ ಷಷ್ಟಿಕ ಶಾಲಿ, ನವರ, ಗೌರಿ ಸಣ್ಣ, ಈ ರೀತಿ 120 ದಿನದ ಒಳಗಡೆ ಬರ್ತಕ್ಕಂಥ HMT ಸೋನ, ಶಂಕರ್ ಗುರು ಅಭಿವೃದ್ಧಿಪಡಿಸಿರ್ತಕ್ಕಂಥ NMS2, ಈ ಥರದ ತಳಿಗಳನ್ನೆಲ್ಲ ಬೇಸಿಗೆ ಹಂಗಾಮಲ್ಲಿ ಬೆಳಿಬೋದು. ನಮ್ಮ ಈ ಹಂಗಾಮಿನಲ್ಲಿ ಏನಿದ್ರು 120 ದಿನದ ಮೇಲ್ಪಟ್ಟ ತಳಿಗಳನ್ನು 120-60 ದಿನದವನು ಈಗಲೂ ಬೆಳಿಬೋದು. 60 ದಿನದವು ಔಷಧಿಗೆ ಉಪಯೋಗ ತಕ್ಕಂಥ ತಳಿಗಳಲ್ಲಿ ಇಳುವರಿ ಕಡಿಮೆ, ಅದಕ್ಕೆ ಅಕ್ಕಿಗೆ ಜಾಸ್ತಿ ಬೆಲೆ ಇರುತ್ತೆ. ಆದರೆ ಔಷಧಿಯ ಗುಣ ಹೇಳಿದಾಗ ಅದು ನಿನಗೆ ಇಂಥ ಔಷಧಿಗಾಗುತ್ತೆ, ನಿನಗೆ ಇಂತಿಂತದಕ್ಕಾಗುತ್ತೆ ಅಂತ ನಾವು ಹೇಳಿದಾಗ ಅದಕ್ಕೆ ಬೆಲೆ ಕೊಟ್ಟು ಕೊಂಡ್ಕೊಳ್ಳೋರು ಇದ್ದಾರೆ. ಈ ಔಷಧಿ ಕಂಪ್ನಿಗಳು ಸಹ ಏನಾದರೂ ಅಕ್ಕಿಯನ್ನು ಕೊಂಡ್ಕೊಂಡಿದ್ದೀಯಾ? ಇಲ್ಲ ಸರ್, ಇಲ್ಲ ಸರ್. ತಯಾರಿಕೆಗೆ ಆ ಥರ ಇಲ್ಲ, ಯಾರೂ ಬಂದಿಲ್ಲ ಸರ್ ನಮ್ಮ ಹತ್ರ. ಸರಿ, ಈಗ ಬೇರೆ ಬೇರೆ ತಳಿಗಳನ್ನು ಬೇರೆ ಬೇರೆ ಅವಧಿಯಲ್ಲಿ ಬೆಳಿಬೋದು ಅಂತ. ಒಂದು ವೇಳೆ ವರ್ಷದಲ್ಲಿ 2 ಬೆಳೆ ಮಾಡುವಂಥವ್ರಿಗೆ, ಭತ್ತದ ಬೆಳೆಯಲ್ಲಿ 2 ಬೆಳೆಯನ್ನು ಪಡ್ಕೊಳ್ಳುವಂಥವ್ರಿಗೆ ಯಾವುದನ್ನ ನೀವು ಶಿಫಾರಸು ಮಾಡ್ತೀರಿ ಈ ತಳಿಗಳ ಪೈಕಿ? ಅವರು 2 ಬೆಳೆ ಬೆಳೆಯಬೇಕಾದ್ರೆ 120 ದಿವಸಕ್ಕೆ ಬರ್ತಕ್ಕಂಥ ತಳಿನೇ ಹಾಕಬೇಕು. ಆ ಮಧ್ಯ 120 ಅದಕ್ಕೂ ಇದಕ್ಕೂ ಗ್ಯಾಪ್ ಇರುತ್ತಲ್ಲ, ಆಗ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಭೂಮಿಗೆ ಸೇರಿಸ್ಬೇಕು. ಆಗ 2 ಫಸಲಲ್ಲೂ ಇವರು ಇಳುವರಿ ತೆಗಿಬೋದು. ಅಂದರೆ ನಿಮ್ಮ ಲೆಕ್ಕದಲ್ಲಿ ಭತ್ತದ ಕೃಷಿ ಖಂಡಿತ ಲಾಭದಾಯಕ ಇದೆ ಸರ್. ಈ ರೀತಿಯ ಒಂದು ತಳಿಗಳನ್ನು ನಾವು ಬೆಳೆಯೋದ್ರಿಂದ ಗ್ರಾಹಕರಿಗೆ ನಾವು ಅಕ್ಕಿಯನ್ನು ಕೊಟ್ಟಾಗ ದಲ್ಲಾಳಿಗಳನ್ನು ನಂಬಿ ಭತ್ತ ಬೆಳೆದ್ರೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ತಕ್ಕೊಂಡು ಅವರು ಮೋಸ ಮಾಡ್ತಾರೆ. ಗ್ರಾಹಕರನ್ನು ನಾವು ಗಮನದಲ್ಲಿ ಮನಸ್ಸಲ್ಲಿ ಇಟ್ಟುಕೊಂಡು ಬೆಳೆಯಬೇಕು. ಒಂದು ನಮ್ಮದೇ ಒಂದು ಉತ್ಪಾದಕರ ಸಂಘ ಆಗಬೇಕು. ನಾವು ನಮ್ಮಲ್ಲಿ ಏನಿಲ್ಲ ಅದನ್ನು ತಗೋಬೇಕು, ನಮ್ಮಲ್ಲಿರೋದನ್ನು ಅವ್ರು ಕೊಡಬೇಕು. ಈ ರೀತಿಯ ಪ್ರಯತ್ನಗಳಿದ್ದಾಗ ಎಲ್ಲರಿಗೂ ಯಶಸ್ಸಾಗುತ್ತೆ, ಕೃಷಿ ಸಿಗುತ್ತೆ, ಅಭಿವೃದ್ಧಿ ಸಾಧ್ಯ ಆಗುತ್ತೆ ಸರ್. ರೇಚಣ್ಣ ಅವರೇ, ನಿಮಗೆ ಕೃಷಿಯ ಸಾಂಪ್ರದಾಯಿಕ ತಳಿಗಳ ಸಂರಕ್ಷಣೆಯ ಜೊತೆಗೆ ಜೀವನದ ಒಂದು ನಿರ್ವಹಣೆಯ ಜೊತೆಗೆ ಈ ಸಾಹಿತ್ಯದ ಆಸಕ್ತಿ ಆಯಿತು. ಇನ್ನು ನಿಮ್ಮ ಕುಟುಂಬದ ಇತರ ಸದಸ್ಯರು ಹೇಗೆ ನಿಮ್ಮ ಆಸಕ್ತಿಗಳಿಗೆ ಸ್ಪಂದನೆ ನೀಡ್ತಾ ಇದ್ದಾರೆ? ಸರ್, ನಮ್ಮ ಶ್ರೀಮತಿಯವರು ಕೂಡ ನಮಗೆ ತುಂಬ ನೆರವಾಗ್ತಾ ಇದ್ದಾರೆ. ಅವರು ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ ನಿಮಗೆ? ಅವರು ಭತ್ತವನ್ನು ಜೋಪಾನವಾಗಿ ಇಟ್ಟು, ಯಾರು ನಾವಿಲ್ಲದೆ ಹೋದ್ರು ಗ್ರಾಹಕರಿಗೆ ಬಂದರೆ ಅವ್ರು ಕೊಟ್ಟು ಅವರು ಉಪಚಾರ ಮಾಡಿ ತಮಗೆ ತಿಳಿದಷ್ಟನ್ನು ಹೇಳ್ತಾರೆ. ಹಾಗೆ ಅವಳು ತುಂಬ ಜಾಣೆ. ಯಾವುದಾದ್ರು ವಿನ್ಯಾಸಗಳಿದ್ದರೆ, ಏನೇ ಅವ್ರ ಹೆಸರೇ ಹೇಳಿಲ್ವಲ್ಲ, ಎಮ್ ಎಸ್ ರಾಜೇಶ್ವರಿ ಅಂತ ಅವ್ರ ಹೆಸರು, ಚೆನ್ನಾಗಿ ಭತ್ತದ ಇದನ್ನೆಲ್ಲನು ಜೋಡಿಸ್ತಾಳೆ. ಭತ್ತದ ತೆನೆಗಳಿಂದ ಅವಳು ಕೂಡ ವಿನ್ಯಾಸಗಳನ್ನು ಮಾಡ್ತಾಳೆ. ಹಾಗೆ ವೈರ್ ಬುಟ್ಟಿಗಳನ್ನು ನೇಯ್ತಾಳೆ, ವಿವಿಧ ಆಕಾರದ ವೈರ್ ಬುಟ್ಟಿಗಳು. ಅವಳು ಯಾರ ಮನೇನಾದ್ರು ಏನಾದ್ರು ವಿನ್ಯಾಸ ಇದ್ದರೆ ಅದನ್ನು ನೋಡಿದ ತಕ್ಷಣ ನೇಯ್ತಾಳೆ. ಅವಳಿಂದ ಅವಳು ಕಿರಿಮಗನು ಕೂಡ ಆ ಕೆಲಸ ಮಾಡ್ತಾನೆ, ಯೋಗೀಶ ಅಂತ, ಎಚ್ ಆರ್ ಅಭಿಲಾಷ್ ಅಂತ ಹಿರಿ ಮಗ. ಅಭಿಲಾಷ್ ಯೋಗೀಶ ಇಬ್ಬರೂ ಹಲವಾರು ರಾಜ್ಯ ಹಲವಾರು ಜಿಲ್ಲೆಗಳಲ್ಲಿ ಬೀಜ ಮೇಳಗಳೆಲ್ಲ ಭಾಗವಹಿಸಿ ದೇಶಿ ಬೀಜದ ಬಗ್ಗೆ, ದೇಶಿ ಜಾನುವಾರುಗಳ ಬಗ್ಗೆ, ಮಾರುಕಟ್ಟೆಗಳ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ದಾರೆ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ನಮ್ಮೊಂದಿಗೆ ಎಲ್ಲರೂ ಸಹಕರಿಸೋದ್ರಿಂದ ನಮ್ಮ ಈ ದಾರಿ ಮುಂದೆ ಸಾಗ್ತಾ ಇದೆ ಸರ್. ಭಾಳ ಒಳ್ಳೆಯದು ರೇಚಣ್ಣ ಅವರೇ, ಇಷ್ಟೊತ್ತು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಖಂಡಿತ ಕಾರ್ಯಕ್ರಮ ಕೇಳಿದವರಿಗೂ ಸಹ ಪ್ರೇರಣೆ ನೀಡಿದೆ ಅಂತ ನಾವು ಭಾವಿಸ್ತೀವಿ. ಇದಕ್ಕಾಗಿ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಸರ್. ಇಲ್ಲಿ ಕರೆಸಿ ನನ್ನನ್ನು ಮಾತನಾಡಿಸಿ ಎಲ್ರಿಗೂ ಪರಿಚಯ ಮಾಡಿಕೊಟ್ಟು ಕೇಳ್ತಕ್ಕಂಥವ್ರು ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಈಗ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಇಷ್ಟದ ಒಂದು ಹಾಡನ್ನು ಹಾಡ್ಬಿಡಿ, ಭಾವಗೀತೆ. ಕೃಷಿಯ ರಸ ಋಷಿ, ಕೃಷಿಯ ಮಾಡುವೆ ಋಷಿಯದ ರಸ ಋಷಿಯಾಗಿ, ಕೃಷಿಯ ಮಾಡುವೆ ಋಷಿಯದ ರಸ ಋಷಿಯಾಗಿ, ಭವದ ಶಿವ ಇಂಗಿಸುವ ಸುಜ್ಞಾನದ ಕೃಷಿಯ ಮಾಡುವೆ, ತೃಷೆಯಡಗಿ ವಿಷಮದಿ ನಿಶಯಂಬ ಅಜ್ಞಾನ ಪೋಗಿ ನಿರ್ಮಲದಿ, ಉಷಯ ಸುಜ್ಞಾನಬೆಳಕು ವಿಮಲ ಜ್ಞಾನದಿ ಬೆಳಗಿ, ಕೃಷಿಯ ಮಾಡುವೆ ಋಷಿಯದ ರಸ ಋಷಿಯಾಗಿ, ಸುಫಲದ ಸುಜ್ಞಾನವ ನುಂಗಿ ವಿಪುಲ ಗುರುವಿನ ಅನುಗ್ರಹದಳು, ನೃಪನ ಕಿಳಾಂಡ ಕೋಟಿ ಬ್ರಹ್ಮ ಕರಿಬಸವಲಿಂಗದಲ್ಲಡಗುವ, ಕೃಷಿಯ ಮಾಡುವೆ ಋಷಿಯದ ರಸ ಋಷಿಯಾಗಿ, ಭವದ ಶಿವ ಇಂಗಿಸುವ ಸುಜ್ಞಾನದ ಕೃಷಿಯ ಮಾಡುವೆ. ದೇಸಿ ತಳಿ ಬೀಜಗಳ ಸಂರಕ್ಷಣೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಹೊಸ ಮಾಲಂಗಿಯಲ್ಲಿ ಕೃಷಿ ನಡೆಸುತ್ತಿರುವ ಡಾಕ್ಟರ್ ಎಂ ರೇಚಣ್ಣ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಕುರಿತು ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವ ಜೆಜಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ಏನವ್ವ ನಿಮ್ ಮನ್ಯಾಗ ಈ ಪಾಟಿ ಸಂಭ್ರಮ? ಇವತ್ತು ನಮ್ ಮನ್ಯಾಗೆ ಗಂಗೆ ಬಂದವಳೆ. ಬಾ ಬಾ, ಬಾಯಿ ಸಿಹಿ ಮಾಡ್ಕೋ. ಗಂಗೆನ? ಯಾರವಿ ಅವಳು? ನಮ್ ಮನೆ ನಳದಲ್ಲಿ ಶುದ್ಧ ಕುಡಿಯುವ ನೀರು ಬರ್ತಾ ಇದೆ. ಇದೆಲ್ಲ ಹೆಂಗಾಯ್ತು ಅಂತೀನಿ? ನಮ್ಮ ಹಳ್ಳಿಲಿ ಪ್ರತಿ ಕುಟುಂಬಕ್ಕೂ ಪ್ರತಿದಿನ ಪ್ರತಿಯೊಬ್ಬರಿಗೂ 55 liters ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನ ನಳದ ಮೂಲಕ ಕೊಡ್ತಾರೆ. ಇದರಿಂದ ನಮ್ಮ ಹಳ್ಳಿ ಜನರ ಬದುಕು ಹಸನಾಯ್ತದೆ ನೋಡು. ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆ ಅಡಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನಳದ ಮೂಲಕ ಒದಗಿಸಲಾಗುತ್ತದೆ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ

ಬಾ